ತೊಗಟೆ ಭಾಗ ಏನಿದೆ ಫಸ್ಟ್ ತಿಂತದೆ, ನಂತರ ಒಳಭಾಗ ಸೇರುತ್ತೆ, ಗಟ್ಟಿ ಭಾಗ ಸೇರುತ್ತೆ. ಗಟ್ಟಿ ಭಾಗ ಸೇರ್ತಾ ಹೋದಾಗ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಈ ಮುಖ್ಯವಾಗಿ ನೆರಳು ಮತ್ತು ಈ ಬಿಸಿಲು ಇಂತ ಒಂದು ಅಂಶಗಳು ಇದರ ಒಂದು ಹಾವಳಿ ಮೇಲೆ ಪರಿಣಾಮ ಬೀರ್ತವ? ಹೌದು, ಯಾಕೆಂದ್ರೆ ನಮ್ಮಲ್ಲಿ ಕಾಫಿ ತೋಟದ ನಾವೇನ್ ಮಾಡ್ತೀವಿ ಮೊದಲಿಂದ ನಾವು ಹೇಳ್ತಾ ಬಂದಿದ್ವಿ, ಕಾಫಿ ತೋಟದಲ್ಲಿ ಎರಡು ಹಂತದ ನೆರಳು ಇಡಬೇಕು ಅಂತ. ಒಂದು ಹಂತದ ನೆರಳು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಬೆಳೆಯುವಂತ ಹತ್ತಿ ಮರಗಳೇನಿದಾವೆ, ಹತ್ತಿ ಜಾತಿಯ ಮರಗಳಾಗ್ಲಿ ಬೇರೆ ನಮ್ಮ ನೈಸರ್ಗಿಕ ಮರಗಳೇನಿದಾವೆ ಅದ್ರ ನೀಡುವಂತ ನೆರಳು. ಕೆಲ ಪ್ರಮಾಣದಲ್ಲಿ ಕೆಲ ಹಂತದಲ್ಲಿ ನಾವು ಹಾಲ್ವಣ ಮರಗಳಿಂದ ನಾವು ನೆರಳು ಇಡಬೇಕಾಗತ್ತೆ. ಇವರಿಂದ ನಾವು ಬೇಕಾದಾಗ ನೆರಳನ್ನು ಪಡೆಯುವಂತ ಸ್ಥಿತಿ ಇದೆ. ಆ ರೀತಿ ಎರಡು ಹಂತದ ನೆರಳಿದ್ರೆ ಈ ಹಂತದಲ್ಲಿ ನಾವು ಹತೋಟಿ ಕ್ರಮ ಬರಬಹುದು. ಆಮೇಲೆ ಎರಡು ಹಂತದ ನೆರಳು ಅಂತ ಹೇಳಿದ್ರೆ ನಾವು ಈಗ ಏನಾಗಿದೆ ಅಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಕಾಫಿ ಜೊತೆಗೆ ಬೆಳೆಯುವ ಕಾಳು ಮೆಣಸಿನ ಬೆಳೆ ಇದಕ್ಕೋಸ್ಕರ ನೆರಳಿನ ಪ್ರಮಾಣದಲ್ಲಿ ಸ್ವಲ್ಪ ವೈಪರೀತ್ಯ ಮಾಡ್ತಾ ಇದೀವಿ ನಾವೀಗ. ಹಾಗಾಗಿ ಇದೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ನೆರಳಿನ ಕೊರತೆ ಇರೋದ್ರಿಂದ ಈ ಕೀಟ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ. ಇನ್ನು ಮುಖ್ಯವಾಗಿ ತಾವು ಕೃಷಿ ಕೀಟಶಾಸ್ತ್ರಜ್ಞರು ಹೇಳ್ತಾ ಇರ್ತೀರಾ, ಯಾವುದೇ ಒಂದು ಕೀಟವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದ್ರೆ ಅದರ ಜೀವನ ಚಕ್ರದ ಬಗ್ಗೆ ತಿಳ್ಕೊಂಡಿರೋದು ಬಹಳ ಅವಶ್ಯಕ ಅಂತ. ಈ ಕಾಫಿ ಬಿಳಿ ಕಾಂಡಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರ ಜೀವನ ಚಕ್ರ ಮೊದಲು ಶುರುವಾಗೋದು ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಚಳಿಗಾಲದ ಆಟದ ಕಾಲ ಅಂತ ಫಸ್ಟ್ ಹೇಳಿದ್ವಲ್ಲ, ಆ ಕಾಲದಲ್ಲಿ ಶುರು ಆಗ್ತದೆ. ಈ ಕಾಲದಲ್ಲಿ ಹೊರಬಂದ ಗಂಡು ಹೆಣ್ಣು ಹೊರಬಂದು ಒಂದಕ್ಕೊಂದು ಸೇರಿ ಸಂಯೋಗ ಹೊಂದಿ ಹೊಸ ಮೊಟ್ಟೆಗಳನ್ನು ಶುರು ಮಾಡ್ತದೆ. ಮೊಟ್ಟೆಯನ್ನು ತೊಗಟೆಯ ನಡುವೆ ಇರುವ ಬಿರುಕಿನಲ್ಲಿ ಮೊಟ್ಟೆ ಇರ್ತದೆ, ಅಲ್ಲಿಂದ ಹೊರಬಂದ ಮೊಟ್ಟೆಯಿಂದ ಹೊರಬಂದ ಮರಿ ಹುಳು ತೊಗಟೆಯನ್ನು ತಿಂತಾ ಹೋಗ್ತದೆ ಮೊಟ್ಟೆಯಲ್ಲಿ, ನಂತರದಲ್ಲಿ ಒಳ ಸೇರ್ತಾ ಹೋಗುತ್ತೆ. ಈ ಹಂತದಲ್ಲಿ ನಮಗೆ ಮರಿ ಹುಳು ದೊಡ್ಡಾಗ್ತಾ ಹೋಗ್ತದೆ. ಸುಮಾರು ಐದು ವಿಸ್ತಾರ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ, ಹಂತ ಐದು ಹಂತಗಳಿದಾವೆ. ಐದು ಹಂತದಲ್ಲಿ ಅರೆ ಕಳಚಿ ಅದು ದೊಡ್ಡಾಗ್ತಾ ಹೋಗ್ತದೆ. ಎಷ್ಟುವರೆಗೆ ಅಂದ್ರೆ 2 ಸೆಂಟಿಮೀಟರ್ ಅಷ್ಟು ದೊಡ್ಡ, 2-3 ಸೆಂಟಿಮೀಟರ್ ಅಷ್ಟು ದೊಡ್ಡಾಗ್ಬೋದು ಮರಿ ಹುಳ. ಅಷ್ಟು ಮರಿ ಹುಳ ತಿಂತಾ ಹೋದಾಗ ಇದು ಒಂದು ಇದರಲ್ಲಿ ಒಂದು ಹೆಣ್ಣು ಗಂಡು ಹುಳ 100 ಮೊಟ್ಟೆ ಇಟ್ಟರೆ ಅದರೊಳಗೆ ಒಂದು 25-30% ವರೆಗೆ ಏಪ್ರಿಲ್ ಮೇಲೆ ಹೊರಗೆ ಬರ್ತದೆ, ಪೌಡರ್ ಕೀಟವಾಗಿ ಹೊರಗೆ ಬರುತ್ತದೆ. ಮತ್ತೆ ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಮುಂದಿನ ಕಾಲದಲ್ಲಿ ಬರ್ತದೆ. ಈ ವರ್ಷ 2024 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಮೇ 25ರಲ್ಲಿ 30% ಬರ್ತದೆ, ಮತ್ತು 70% 25ರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬರುತ್ತೆ. ಅದೇ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಏಪ್ರಿಲ್ ಮೇ 2025ರಲ್ಲಿ ಬರುತ್ತೆ ಅಂತ ಹೇಳಿದ್ಮೇಲೆ ಆ ಕಾಲ ಹೊರಬಂದ ಮಳೆ ಮತ್ತೂ ಸಹ ಮೊಟ್ಟೆ ಇಟ್ಟು ಅದು 2025ರ ಅಕ್ಟೋಬರ್ ನವೆಂಬರ್ ಅಲ್ಲಿ ಬರ್ತದೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದ ಹಾರಾಟ ಕಾಲದಲ್ಲಿ ಮೊಟ್ಟೆ ಇಟ್ಟು ಹುಳು, ಚಳಿಗಾಲದ ಹಾರಾಟ ಕಾಲದಲ್ಲೇ ಬರ್ತದೆ. ಅಲ್ಲಿಗೆ ಈ ಚಳಿಗಾಲದ ಹಾರಾಟದ ಕಾಲ ಏನ್ ಹೇಳ್ತೀವೋ ತುಂಬಾ ಗಮನಾರ್ಹವಾದ ವಿಚಾರ ಇಲ್ಲಿ. ಅಂದ್ರೆ ಅದು 3 ತಿಂಗಳು ಇರುತ್ತೆ ಚಳಿಗಾಲದಲ್ಲಿ ಆಗುವಂತ ಹಾರಾಟದ ಕಾಲ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ದೀರ್ಘವಾಗಿರುತ್ತೆ. ಸ್ವಲ್ಪ ದೀರ್ಘ ಹಾರಾಟದ ಕಾಲ 10 ತಿಂಗಳು ಬೇಕಾಗತ್ತೆ. ಅದೇ ಬೇಸಿಗೆ ಕಾಲಕ್ಕೆ ಬರ್ತದಲ್ಲ ಆ ಹಾರಾಟದ ಕಾಲ ಕೇವಲ 6 ತಿಂಗಳು ಮಾತ್ರ. ಇದರಲ್ಲಿ ಅದು ಮತ್ತಿನ್ನೊಂದು ಗೊತ್ತಾ, ಅದರಲ್ಲಿ 6 ತಿಂಗಳು ಹೊರಬಂದಿದ್ದ ಹುಳ ಮೊಟ್ಟ ಮೊಟ್ಟೆ ಇರೋದ್ರಿಂದ ಅಲ್ಲಿ ಮತ್ತೆ ಸ್ವಲ್ಪ ದ್ವಿಗುಣಗೊಳ್ತಾ ಹೋಗುತ್ತೆ. ಅಲ್ಲಿ ಅಂದ್ರೆ ಬಹಳ ಮುಖ್ಯ 2024 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಟ್ಟಿದ್ರೆ 2025ರಲ್ಲಿ 25ರ ಏಪ್ರಿಲ್ ಮೇಲೆ ಒಂದು 15% ಹುಳ ಹೊರಬರುತ್ತೆ. ಆ ಹುಳ ಅಲ್ಲೇ ಮತ್ತೆ ಮೊಟ್ಟೆ ಇಟ್ಟು 2025ರ ಅಕ್ಟೋಬರ್ ಮತ್ತೆ ಪುನಃ ಬರ್ತದೆ ಹೊರಬರುತ್ತೆ. ಆಮೇಲೆ ಅದ್ರ 70% ಉಳಿದಿರ್ತದಲ್ಲ ಮರಿ ಹುಳು, ಆ ಹುಳು 2025ರಲ್ಲೇ ಹೊರಬರುತ್ತೆ, ಅಕ್ಟೋಬರ್ ನವೆಂಬರ್ ಹೊರಬರುತ್ತೆ. ಅಂದ್ರೆ ಇದು ಕೊರೆದಾಗ ಪುಡಿ ಬೀಳುವಂತದ್ದು ಕಾಂಡದಿಂದ ಇದನ್ನ ಲಕ್ಷಣಗಳು ಇರ್ತಾವ? ಏನು ಕಾಣಿಸೋದಿಲ್ಲ, ಗಿಡ ಸಾಯೋದು ಮಾತ್ರ ಗೊತ್ತಾಗುತ್ತೆ. ಗಿಡ ಬಾಡ್ತಾ ಇದೆ ಅನ್ನೋದು ನಮಗೆ ಒಂದು ಗಿಡದ ಚಟುವಟಿಕೆ ಕುಂದಿ ಸಾಯ್ತಾ ಇದೆ ಬಾಡ್ತಾ ಇದೆಯಲ್ಲ, ಅದೇ ಅದ್ರದ್ದು ಗಮನಾರ್ಹ ಅಂಶ. ಯಾವ್ದೇ ರೀತಿ ಒಳಗೆ ಹೋಗಿದ್ದ ಸಿಂಪ್ಟಮ್ ಗೊತ್ತೇ ಆಗುದಿಲ್ಲ. ಇನ್ನ ಈ ಹಾನಿಗೆ ಒಳಗಾಗ್ತಾವಲ್ಲ ಗಿಡಗಳು, ಅದನ್ನ ಪುನಶ್ಚೇತನ ಮಾಡೋ ಸಾಧ್ಯತೆ ಇದೆಯಾ? ಈ ಹಾನಿಗಳ ಪುನಶ್ಚೇತನ ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಮೊದಲು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೆಲದಿಂದ ಒಂದು 9 ಇಂಚ್ ಹತ್ರ ಕಡಿದುದನ್ನ ಅಲ್ಲಿ ಬೇರೆ ದಾರಿ ಹೋಗಿದ್ರೆ ಆ ಗಿಡನ ನಾವು ಹೊಸ ಚಿಗುರು ಬಿಟ್ಟು ಪುನಶ್ಚೇತನಗೊಳಿಸಬಹುದು. ಅಂದ್ರೆ ಹೊಸ ಗಿಡ ನೆಡುವುದಕ್ಕಿಂತ ಸ್ವಲ್ಪ ಬೇಗ ಬರ್ತದೆ ಅದರಲ್ಲಿ, ಹಾಗಾಗಿ ಸ್ವಲ್ಪ ಪುನಶ್ಚೇತನಗೊಳಿಸಬಹುದು. ಅಂದ್ರೆ ಅದು ಕಾಂಡದ ಮೂಲಕ ಬೇರೆಗೆ ಹೋಗಿಲ್ಲ ಅಂತ ನಾವು ಖಚಿತ ಮಾಡ್ಕೋಬೇಕು. ಖಚಿತ ಮಾಡ್ಕೋಬೇಕು, ಬೇರೆಗೆ ಹೋಗ್ತದೆ, ಹೋಗಿ ಸಾಧ್ಯತೆ ಇಲ್ಲ, ಬೇರೆಲ್ಲೂ ಸಹ ಬದುಕುವಂತ ಸಾಧ್ಯತೆಗಳು. ಇನ್ನು ಡಾಕ್ಟರ್ ಸೀತಾರಾಮ ಅವರು, ಈಗ ಈ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣಕ್ಕೆ ಬಂದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಒಂದನೇದಾಗಿ ನಾವು ಇದು ಎರಡು ಕಾರ್ಯಕ್ರಮ ನಾವು ಗಮನಾರ್ಹ ಅಂಶದಲ್ಲಿ ಇಟ್ಕೊಂಡ್ಬೇಕು. ಒಂದನೇದಾಗಿ ಇದು ಹೊರಬರೋ ಕಾಲದಲ್ಲಿ

ನಾಳೆ ಸಂಜೆ 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ತಪ್ಪದೇ ಕೇಳಿ ನಾಳೆ ಸಂಜೆ 6:50. ನಿಧನ ಸುದ್ದಿ. ಕಡಗದಾಳು ಗ್ರಾಮತ್ರ ಮುಕ್ಕಟ್ಟಿರ ಸೋಮಯ್ಯ ಸಾಬು ಐಂಡ ಪೊಣ್ಣು ರಾಧಾ ಅಕ್ಕವ ತಾಮನೆ ಕೊಲ್ಲೇಟಿರ ಐಂಗ ಇಂದು ಮರಣಪಟ್ಟಿತು. 74 ಬೈತ್ರ ಮುಕ್ಕಟ್ಟಿರ ರಾಧಾ ಅಕ್ಕವ ಐಂಡ ಅಖಿರಿ ಕಾರ್ಯ ನಾಳೆ 10 ಒಕ್ಕತೋಟಗಳತ್ತ ನಡಪ. ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಇಂದು ಕೈಲ್ ಮುಹೂರ್ತ ತಿಳ್ರೆ ಕುಡಗಲಿ ಆಯುಧಗಳಿಗೆ ಪೂಜೆ ಮಾಡುದು ತಯಾರ್ಥ. ಜೋರು ಮಳೆ ಗದ್ದೆ ಕೆಲಸಗಳನ್ನ ಮುಗಿಸಿ ಎಲ್ಲವೂ ಒಟ್ಟಾಗಿ ಸೇರಿ ಹತ್ಯಾರಗಳನ್ನ ಪೂಜೆ ಮಾಡಿ ಕೈಗೆ ಗುಂಡು ಹೊಡೆಯುವುದು ಆಟೋಟ ಸ್ಪರ್ಧೆಗಳೊಟ್ಟಿಗೆ ಜಿಲ್ಲೆಯಲ್ಲಿಡೀ ಗೌಜಿಗದ್ದಲಲ್ಲಿ ಕೈಲ್ ಮುಹೂರ್ತ ಆಚರಣೆ ಮಾಡಿದ ವರದಿಯಾಟು. ಕೊಡಗು ಜಿಲ್ಲೆನ ಕನ್ನಡ ಭಾಷಾ ಬೋಧಕರಿಗೆ ಕನ್ನಡ ಸಾಹಿತ್ಯದಲ್ಲಿ ಪರಿವರ್ತನೆಯ ಹೆಗ್ಗುರುತುಗಳು ತೇಳುವ ವಿಷಯದ ಕುರಿತಂಗೆ ಇದೇ ತಿಂಗಳ 22 ಒಂದು ದಿನದ ಕಾರ್ಯಾಗಾರ ನಡೆದಿದೆ. ಅಂದು ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿನ ಕೊಹಿನೂರ್ ರಸ್ತೆನ ವಾಣಿಜ್ಯೋದ್ಯಮಿಗಳ ವಿವಿಧೋದ್ದೇಶ ಸಹಕಾರ ಸಂಘದ ಸಭಾಬಡಲಿ ನಡೆಯಕ್ಕಿರುವ ಕಾರ್ಯಕ್ರಮನ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿ ಡಾ ಅಶೋಕ ಸಂಗಪ್ಪ ಆಲೂರ ಅವು ಉದ್ಘಾಟನೆ ಮಾಡುವೆ. ಅರಕಲಗೂಡು ಮಲ್ಲಿಪಟ್ಟಣದ ಶನಿವಾರ ಸಂತೆ ವಿದ್ಯುತ್ ಮಾರ್ಗದಲ್ಲಿ ರಿಪೇರಿ ಕೆಲಸ ಮಾಡಿಕೆರದ್ರಿಂದ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ 66/11 kV ವಿದ್ಯುತ್ ಶನಿವಾರ ಸಂತೆ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಹಂಡ್ಲಿ ಕೊಡ್ಲಿಪೇಟೆ ಶನಿವಾರ ಸಂತೆ ಆಲೂರು ಅಂಕನಹಳ್ಳಿ ಮಣಜೂರು ಬೇಟಿಕಟ್ಟೆ ಗೋಪಾಲ್ಪುರ ಬಲ್ಲಾರಳ್ಳಿ ಬೆಸೂರು ಊರುಗುತ್ತಿ ನಿಲುವಾಗಿಲು ಕ್ಯಾತೆ ಗೌಡಳ್ಳಿ ನಿರ್ತ ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಇರದುಲ್ಲೇತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸೇಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 5:00 AM ಮಡಿಕೇರಿನ ಕುಡುಗುಗೌಡ ಸಮಾಜದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆಯಡಿ ಪುಸ್ತಕಗಳನ್ನ ಪ್ರಕಟ ಮಾಡಿಕೆ ಉದ್ದೇಶಿಸಿದ್ದು ಲೇಖಕರು ಅರೆಭಾಷೆನ ಕತೆ ಅಜ್ಜಿ ಕತೆ ಜನಪದ ಕವನ ಲೇಖನ ವಿಚಾರ ಸಾಹಿತ್ಯ ಲಲಿತ ಪ್ರಬಂಧ ಸಂಶೋಧನಾ ಕೃತಿಗ ಸೇರಿದಂಗೆ ಇನ್ನಿತರ ಅರೆಭಾಷೆನ ಬರಹಗಳನ್ನ ಇದೇ ತಿಂಗಳ 30 ಅಕಾಡೆಮಿನ ಕಚೇರಿಗೆ ತಲುಪಿಸಕ್ ಬರಹಗ ಕಮ್ಮಿ ತಿಳ್ರೆ 70 ಪುಟಗಳಿರ ಕುತ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಾಜಿಯವು ತಿಳಿಸೇಳು. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಂಗೆ ಸೋಮವಾರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮದ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ಇವರ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ನಿಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 6:00 AM ಶಾಸಕರು ಹಂಗೆ ಸಂಸದರ ಮುಂದಾಳ್ತನಲ್ಲಿ ನಡೆದಿದೆ. 2024-25 ಶೈಕ್ಷಣಿಕ ವರ್ಷದಲ್ಲಿ ಉಡುಪಿ ಜಿಲ್ಲೆನ ಬ್ರಹ್ಮಾವರದ ಕೃಷಿ ಡಿಪ್ಲೊಮಾ ಕೋರ್ಸ್ಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಕ್ಕಿಗೆ ಇದೇ ತಿಂಗಳ 14 ಆಖೀರಿ ದಿನ ಕುಸಿರವು www.uahs.edu.in ಮೂಲಕ ಅರ್ಜಿ ಹಾಕಕ್ಕೆ. 2 ಡಿಪ್ಲೊಮಾ ಕೋರ್ಸ್ಲಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಹೈನು ವಿಜ್ಞಾನ ರೇಷ್ಮೆ ಕೃಷಿ ಜೇನು ಕೃಷಿ ಸೇರಿದಂಗೆ ಹಿಂಗೆ ಸುಮಾರು ವಿಷಯಗಳ ಬಗ್ಗೆ ವಿಜ್ಞಾನಿಗಳಿಂದ ಬೋಧನೆ ಇದ್ದದೇತ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸೇಳು. 2024-25 ಸಾಲಿಗೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಂಗೆ ಇದರಡಿಲಿ ಇರುವ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ವಿಶ್ವಕರ್ಮ ನಿಜಶರಣ ಅಂಬಿಗರ ಚೌಡಯ್ಯ ಮರಾಠ ಸಮುದಾಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಎಲ್ಲಾ ಯೋಜನೆಗಳಿಗೆ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಆನ್ಲೈನ್ಲಿ ಅರ್ಜಿ ಹಾಕಿಕೆ ಇದ್ದ ಆಖೇರಿ ದಿನನ ಇದೇ ತಿಂಗಳ 15 ಮುಟ್ಟ ವಿಸ್ತರಿಸಲಾಯಿತು. 2024-25 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗ ಹಂಗೆ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯೆ ಸಿರಿ ಊಟ ಮತ್ತು ಒಳಿಕೆ ಸಹಾಯ ಯೋಜನೆ ಸೌಲಭ್ಯಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಕುಸಿರವು ಆನ್ಲೈನ್ ಮೂಲಕ ಇದೇ 15 ಅರ್ಜಿ ಹಾಕಕ್ಕಿಂತ ಇಲಾಖೆಯ ಜಿಲ್ಲಾ ಅಧಿಕಾರಿಯವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು.

കൃഷിക്ക് പെത പോന ജില്ലയാണ് കൊടകില് അയപ്പണിക്ക് ബൽസന അത്യാരന്ന കത്തിത്ത് അതെ പൂജിത്ത് നാട് നന്നായി കടന്നു നടത്തുവന്ത കയ്യിൽ പൊളുന്ന എന്ത് ജില്ലയില് സമ്പ്രദായ കൊത്തനക്ക് ഗൌജില് കഴിച്ചത് ജില്ല രാജ്യ ദേശ പുറദേശത്തുള്ള ജില്ല രമാജന നമ്മെ കൊത്തന്ത വിശേഷ ഊണ് തിന്നുന്ന ഗുരുകാരണങ്ങൾ മീതി വെച്ചിത്ത് കയ്യിൽ പൊളുതുറ പദ്ധതി പരമ്പരന്ന ബൗസര പീളിക കരിച്ചിട്ട് കൊടുത്തിട്ട് നമ്മൻ അർത്ഥോടെ കഴിച്ച വറതി ആയിത്ത് ജില്ലാഡളിത ജില്ലാ പഞ്ചായത്ത് പൊമ്മക്കപ്പിഞ്ഞ മക്കട അഭിവൃദ്ധി ഇലാഖര കൂടുകൂട്ടത്ത് പോഷൻ അഭിയാന യോജന അടിയിൽ മടിക്കേരി ചാമുണ്ടേശ്വരി അംഗനവാടി കേന്ദ്രത്ത് മടിക്കേരി താലൂക്ക് മട്ടത്ര പോഷൻ അഭിയാന മാസാചരണ കാര്യക്രമം നടന്നത് അംഗനവാടി പറമ്പിൽ ഗിടനട്ടിത്ത് മൊളിയിട്ട കാര്യക്രമത്തെ തക്ക് പറന്ന് പ്രഭാര സഹായക ശിശു അഭിവൃദ്ധി യോജനാധികാരി ഷീല പോഷൻ അഭിയാന കാര്യക്രമത്തിന് മീത മാഹിതി കൊടുത്തത് പൊമ്മക്കപ്പിഞ്ഞ മക്കട അഭിവൃദ്ധി ഇലാഖര കാര്യക്രമ സഞ്ചാലകങ്ങളെന്ന കാവ്യ കുണ്ണിനിക്ക് മുഖ്യപ്പെട്ടു കാര്യക്രമത്തെ ഹാജരിഞ്ചത് സ്വാർത്ഥത്തിന് ബതിക്കിഞ്ച ദൂരഞ്ചിത്ത് മക്ക പ്രകൃതി കാട്ടിത്തപ്പനക്ക് സേവാ മനോഭാവത്തിന് പൊളിത്തിയത് മുഖ്യാന്ത് ഗോണിക്കൊപ്പ കാവേരി കോളേജിലെ പ്രിൻസിപ്പൽ ഡോക്ടർ എം ബി കാവേരിയപ്പ എണിച്ചി 2024-25 സാലക്ക് ഒത്തനക്ക് കോളേജിലെ NSS ഘടകത്തിലെ ചട്ടുവട്ടിക്കുന്ന ഉദ്ഘാടനം മാടുവക്ക് നടത്തുന്ന കാര്യക്രമത്തിന് കുറവുകാരിക്ക വയസ്സിന്